ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ. ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 2258 6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ತೆಂಗಿನ ಗರಿಯಿಂದ ಎರೆಗೊಬ್ಬರ ತಯಾರಿಯ ಕುರಿತು ಬ್ರಹ್ಮಾವರದ ವಿಷಯ ತಜ್ಞರಾದ ಡಾ ನವೀನ್ ಎನ್ಇ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಡಾಕ್ಟರ್ ಎನ್ಇ ನವೀನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕೃಷಿಯಲ್ಲಿ ಬೇರೆ ಬೇರೆ ರೀತಿಯ ಒಳಸುರಿಗಳನ್ನು ನಾವು ಬಳಕೆ ಮಾಡ್ತೇವೆ, ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿಯಲ್ಲಿ ಕೃಷಿ ತ್ಯಾಜ್ಯಗಳ ಒಂದು ಮಹತ್ವ ಏನು ಅಂತ ಹೇಳ್ತೀರಿ? ಕೃಷಿ ತ್ಯಾಜ್ಯಗಳ ಮಹತ್ವ ಅಂದ್ರೆ ಸರ್, ಸಾಧಾರಣವಾಗಿ ನಮ್ಮ ಈ ಪ್ರದೇಶಗಳಲ್ಲಿ ಈಗ ನಾವು ಬೇರೆ ಬೇರೆ ಕೃಷಿ ತ್ಯಾಜ್ಯಗಳು ಅಂತ ತೆಗೆದುಕೊಂಡ್ರೆ, ಉದಾಹರಣೆಗೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ತೆಂಗಿನ ತ್ಯಾಜ್ಯಗಳು ಸುಮಾರಿದೆ, ಭತ್ತದಲ್ಲಿ ಉಳಿಕೆ ತ್ಯಾಜ್ಯಗಳಾಗಿರ್ಬೋದು, ಕಳೆಗಳು ಮತ್ತೆ ಕಳೆಗಳು ಇದೇ ರೀತಿ ಸಿಕ್ತಕ್ಕಂಥದ್ದಾಗಿರ್ಬೋದು. ಸೊ ಈ ರೀತಿಯಲ್ಲಿ ಒಟ್ಟಾರೆಯಾಗಿ ನಮ್ಮ ಕೃಷಿ ಚಟುವಟಿಕೆಯಲ್ಲಿ ಬೇಡದೆ ಇರ್ತಕ್ಕಂಥ ವಸ್ತುಗಳು ಹಸಿ ಆಗಿರ್ಬೋದು, ಒಣ ಆಗಿರ್ಬೋದು, ಸೊ ಅದನ್ನ ನಾವು ಸಮರ್ಪಕವಾಗಿ ಬಳಕೆಯನ್ನ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಈ ತೆಂಗು ಬೆಳೀತಕ್ಕಂಥ ಈಗ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ತೋಟಗಾರಿಕೆ ಬೆಳೆಯಾಗಿರ್ತಕ್ಕಂಥ ನಮ್ಮ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆಗೆದುಕೊಂಡ್ರೆ ಸುಮಾರು 22-23,000 ಹೆಕ್ಟರ್ ಅಷ್ಟು ನಮಗೆ ಈ ತೆಂಗಿನ ಗರಿಗಳು ನಮಗೆ ಸಿಕ್ತಕ್ಕಂಥದ್ದು, ತೆಂಗಿನ ಕೃಷಿ ಪ್ರದೇಶ ಸಿಕ್ತಕ್ಕಂಥದ್ದು. ಅಂದ್ರೆ ಆ ಪ್ರದೇಶ ಸಿಗ್ತಾ ಇದೆ ಅಂದ್ರೆ ಸರಿಸುಮಾರು ನಾವು 1 ಪ್ರದೇಶಕ್ಕೆ ತೆಗೆದುಕೊಂಡ್ರೆ ಸರಿಸುಮಾರು 150-160 ನಮಗೆ ಒಂದು ಮರಗಳು ಸಿಕ್ತಕ್ಕಂಥದ್ದು. ಪ್ರತಿಯೊಂದು ಮರದಲ್ಲಿನೂ ಕೂಡ ಕನಿಷ್ಠ ಪಕ್ಷ ತನ್ನ ವಾರ್ಷಿಕ ಅವಧಿಯಲ್ಲಿ 7-8 ತೆಂಗಿನ ಹೆಡೆಗಳನ್ನ ಅಥವಾ ನಾವೇನಂತ ಕರಿತೀವಿ ತೆಂಗಿನ ಗರಿಗಳೊಟ್ಟಿಗೆ ಮಡಲೊಟ್ಟಿಗೆ 7-8 ಮಡಲ್ ಸಿಕ್ಕರೂ ಕೂಡ ಅದರೊಟ್ಟಿಗೆ ಇಮ್ಮೆಚೂರ್ಡ್ ಇನ್ಫ್ಲೋರೆಸೆನ್ಸ್ ಅಂತೀವಿ, ಅಂದ್ರೆ ಕೆಲವೊಂದು ಸಣ್ಣ ಸಣ್ಣ ಕಾಯಿಗಳು ಬಿದ್ದಿರ್ತಕ್ಕಂಥದ್ದು. ಸೊ ಎಲ್ಲವೂ ಕೂಡ ಸುಮಾರು ನಮಗೆ ಈ ತ್ಯಾಜ್ಯಗಳು ತೆಂಗಿನ ಮರದಿಂದ ಸಿಗ್ತಾ ಇದೆ. ಆದ್ರೆ ಆ ಒಣಗಿದ್ದಿರ್ತಕ್ಕಂಥ ತೆಂಗಿನ ಮರದಲ್ಲಿ ನಾವು ಪ್ರತಿ 1 ತೆಗೆದುಕೊಂಡ್ರೆ ಸರಿಸುಮಾರು 70 ಈಗ 1 ಹೇಳ್ದಂಗೆ 150-160 ಮರ ತೆಗೆದುಕೊಂಡ್ರೆ ಒಂದು ತೆಂಗಿನ ಗರಿಯು ಸರಿಸುಮಾರು 8-10 ಅಷ್ಟು ತೂಕವನ್ನ ನಾವು ಕಾಣಬಹುದು. ಅಂದ್ರೆ 8-10 ತೂಕ ಕಾಣೋದ್ರಿಂದ ನಿಮಗೆ 1 ಸರಿಸುಮಾರು 1 ನಿಮಗೆ ಆ ತೆಂಗಿನ ಗರಿ ವೇಸ್ಟೇಜ್ ನಮಗೆ ಕಂಡು ಬರ್ತಾ ಇದೆ. ವೇಸ್ಟೇಜ್ ಅಂತ ನಾವ್ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಸದ್ಯ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಮಡ್ಲನ್ನ ಕಡ್ದು ಗಿಡದ ಬುಡಕ್ಕೆ ಆಗ್ತಕ್ಕಂಥದ್ದು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಅಲ್ಲಿ ನಮಗೆ ಪೋಷಕಾಂಶಗಳ ಸ್ಥಿರೀಕರಣ ಆಗ್ತಾ ಇಲ್ಲ. ಏನಾಗ್ತದೆ, ಬಿಸಿಲಿಗೆ ಒಣಗಿ ಅದೊಂಥರ ಮಲ್ಚಿಂಗ್, ಅಂದ್ರೆ ನಿಮಗೆ ಅಲ್ಲಿ ಇರ್ತಕ್ಕಂಥ ತೇವಾಂಶವನ್ನ ಆರಿ ಹೋಗದೆ ಇರೋ ಹಾಗೆ ತಡ್ಕಂತಕ್ಕಂಥ ಶಕ್ತಿಯನ್ನ ಹೊಂದಿರ್ತಕ್ಕಂಥದ್ದು. ಆ ಪ್ರದೇಶವನ್ನ ನಾವು ಗಣನೆಗೆ ತೆಗೆದುಕೊಂಡ್ರೆ ಅದನ್ನ ಸಮರ್ಪಕವಾಗಿ ನಾವು ವೈಜ್ಞಾನಿಕವಾಗಿ ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಉಪಯೋಗ ಮಾಡಿಕೊಂಡು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಈಗ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಅನುದಾನದ ಅಡಿಯಲ್ಲಿ ಕಳೆದ 2 ವರ್ಷದಿಂದ ನಾವು ಅದನ್ನ ಒಳ್ಳೆ ರೀತಿಯಾಗಿ ರೈತರಿಗೆ ತರಬೇತಿಯನ್ನು ಕೊಟ್ಟು ಮತ್ತೆ ಯಾವ ರೀತಿಯಾಗಿ ಒಂದು ಒಳ್ಳೆ ತೆಂಗಿನ ಗರಿಯಿಂದ ಒಂದು ಉತ್ಪಾದನೆ ಅಂದ್ರೆ ಒಳ್ಳೆ ಎರೆಗೊಬ್ಬರವನ್ನು ಉತ್ಪಾದನೆ ಮಾಡತಕ್ಕಂತ ಒಂದು ರೈತರಿಗೆ ಬೇಕಾಗಿರತಕ್ಕಂಥ ಒಂದು ಆಶಾಕಿರಣವಾದಂತಹ ರೈತರ ಪಾಲಿಗೆ ನಮ್ಮ ಕರಾವಳಿ ರೈತರಿಗೆ ಈ ಒಂದು ಚಟುವಟಿಕೆಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಇದರ ಬಗ್ಗೆ ವಿವರವಾಗಿ ಹೇಳುವುದಕ್ಕಿಂತ ಮೊದಲು ಈ ನೇರವಾಗಿ ತೆಂಗಿನ ಮಡಲು ಅಥವಾ ತೆಂಗಿನ ಗರಿಯನ್ನ ಬುಡಕ್ಕೆ ಹಾಕುವುದರಿಂದ ಏನಾದರೂ ತೊಂದರೆ ಆಗ್ತದ ಅಂತ? ಖಂಡಿತವಾಗಿ ತೊಂದರೆ ಇಲ್ಲ. ತೆಂಗಿನ ಬುಡಗಳನ್ನ ಮತ್ತೆ ತೆಂಗಿನ ಗರಿಗಳನ್ನ ಬುಡಕ್ಕೆ ಹಾಕೋದ್ರಿಂದ ಖಂಡಿತವಾಗಿ ಯಾವುದೇ ರೀತಿಯಾಗಿ ಸಮಸ್ಯೆಗಳು ಕಂಡು ಬರೋದಿಲ್ಲ. ಆದರೆ ನಾವು ನಿರಂತರವಾಗಿ ನೀರ್ ಬಿಡ್ತಾ ಇರ್ತೇವೆ ಸಾಧಾರಣವಾಗಿ, ಅಲ್ಲಿ ಕಳೆದಿರ್ತಕ್ಕಂಥ ಪೋಷಕಾಂಶ ಏನಾಗ್ತದೆ, ಬಿಸಿಲಿಗೆ ಹಾವಿಯಾಗಿ ಅಲ್ಲಿರ್ತಕ್ಕಂಥ ಪೋಷಕಾಂಶದ ಪ್ರಮಾಣ ಹಾವಿಯಾಗಿ ಹೋಗ್ಬೋದು ಒಂದು. ಎರಡನೇದಾಗಿ ಏನಾಗ್ತದೆ, ಈ ಮಳೆ ಬಿದ್ದಂತಹ ನಮ್ಮಲ್ಲಿ ಕರಾವಳಿಯಲ್ಲಿ ಅತಿ ಹೆಚ್ಚು ಮಳೆ ಬೀಳಿದ್ರೆ ಏನಾಗ್ತದೆ, ಅಲ್ಲಿ ಸ್ಥಿರೀಕರಿಸಿರ್ತಕ್ಕಂಥ ಗರಿ ಒಣಗಿರ್ತಕ್ಕಂಥದ್ದು ಇನ್ನೇನು ಕಾಂಪೋಸ್ಟ್ ಆಗ್ಬೇಕು ಅನ್ನೋ ಸಂದರ್ಭದಲ್ಲಿ ಮಳೆ ಹೆಚ್ಚು ಬೀಳೋದ್ರಿಂದ ಆ ನೀರಿನೊಟ್ಟಿಗೆ ಎಲ್ಲ ಪೋಷಕಾಂಶಗಳು ಕೊಚ್ಚಿ ಹೋಗ್ತದೆ. ಹಾಗಾಗಿ ಅದರ ಒಂದು ಸಮರ್ಪಕವಾಗಿ ನಾವು ಒಂದು ಗೊಬ್ಬರವಾಗಿ ಅಥವಾ ಒಂದು ಪೋಷಕಾಂಶಯುಕ್ತವಾಗಿ ಅದನ್ನು ನಾವು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಈಗ ಕೆಲವೊಂದು ಸಂದರ್ಭದಲ್ಲಿ ಈಗ ಡ್ರಿಪ್ ಇರಿಗೇಷನ್ ಅಂತ ಹೇಳ್ತೀವಿ ಅಥವಾ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿದಂತಹ ಸಂದರ್ಭದಲ್ಲಿ ಬುಡದಲ್ಲಿ ನೀರಿನ ಅಂಶ ಕಡಿಮೆ ಇದ್ದಾಗ ಈ ಗೆದ್ದಲ ಸಮಸ್ಯೆಯು ಕೂಡ ಬರ್ತದಲ್ಲ? ಸಾಧಾರಣವಾಗಿ ಗೆದ್ದಲ ಸಮಸ್ಯೆಗಳನ್ನ ನಾವು ನೋಡೋದಾದ್ರೆ ಗೆದ್ದಲ ಸಮಸ್ಯೆಗಳು ಏನಾಗ್ತದೆ, ಈ ಈ ಗರಿಗಳನ್ನ ಹಾಕ್ತೇವೆ, ತಂಪಾದ ವಾತಾವರಣ ಸೃಷ್ಟಿ ಆಗ್ತದೆ, ಅಲ್ಲಿ ನಾವು ಡ್ರಿಪ್ ಅನ್ನ ಬಿಟ್ಟಾಗ ಏನಾಗ್ತದೆ, ಅಲ್ಲಿ ನಿಮಗೆ ನಾವು ಬಲ್ಕ್ ಡೆನ್ಸಿಟಿ ಅಂದ್ರೆ ಮಣ್ಣಿನ ಮತ್ತು ತೇವಾಂಶದ ವಾತಾವರಣ ಒಂದು ಒಳ್ಳೆ ರೀತಿಯಲ್ಲಿ ಇರೋದ್ರಿಂದ ಅವುಗಳಿಗೆ ಅಲ್ಲಿ ವಾಸವಾಗ್ಲಿಕ್ಕೆ ಯಾವ್ದು ಬರೇ ನಾವು ಗೆದ್ದಲ ಅಂತ ಹೇಳಲಿಕ್ಕೆ ಬರಲ್ಲ, ಕೆಂಪಿರುವೆ ಆಗಿರ್ಬೋದು ಅಥವಾ ಗೊದ್ದ ಅಂತ ಕರಿತೀವಿ, ಆಂಟ್ಸ್ ಅಂತ ಕರಿತೀವಿ, ರೆಡ್ ಆಂಟ್ಸ್ ಅಂತ ಕರಿತೀವಿ ಅಥವಾ ಬ್ಲಾಕ್ ಆಂಟ್ಸ್ ಅಂತ ಕರಿತೀವಿ, ಟರ್ಮೈಟ್ ಏನಪ್ಪಾ ಅಂದ್ರೆ ಆ ಗರಿಯಲ್ಲಿ ಸೂಕ್ತವಾದ ವಾತಾವರಣ ಉಷ್ಣತೆ ಒಟ್ಟಿಗೆ ಒಂದು ವಾತಾವರಣ ಇರೋದ್ರಿಂದ ಅಲ್ಲಿ ಅವು ಮನೆ ಮಾಡ್ಕೋತೇವೆ. ಮನೆ ಮಾಡ್ಕೊಂಡಾದ್ಮೇಲೆ ತನ್ನ ಸಂತತಿಯನ್ನ ಬೆಳೆಸಲಿಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಈ ಕಾರ್ಬನ್ ಸೋರ್ಸ್ ಏನಂತ ಕರಿತೇವೆ ನಾವು, ಅದನ್ನು ಉಪಯೋಗ ಮಾಡಿಕೊಂಡು ಬೆಳವಣಿಗೆಗಳು ಜಾಸ್ತಿಯಾಗಿ ಅಲ್ಲಿಂದ ಅವು ಮಲ್ಟಿಪ್ಲಿಕೇಶನ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಈಗ ಉದಾಹರಣೆಗೆ ನಾವು ಹೇಳೋದಾದ್ರೆ, ಒಂದು ತೆಂಗಿನ ಮಡೆನ ಬೇಕಾದ್ರೆ ನೀವು ಹಾಕಿ 1 ವರ್ಷ 2 ವರ್ಷ ನಿರಂತರವಾಗಿ ಮೇಲೆ ಮೇಲೆ ಹಾಕ್ತಾ ಹೋಗ್ತೇವೆ, ಅದನ್ನ ನೀವು ಕೆದಕಿ ನೋಡಿ, ಅಲ್ಲಿ ನಿಮ್ಗೆ ಹೆಚ್ಚಾಗಿ ಕಾಣ್ತಕ್ಕಂಥದ್ದು ಈ ಕೆಂಪು ಇರುವೆ ಮತ್ತೆ ಕಪ್ಪು ಇರುವೆ ಮತ್ತೆ ಟರ್ಮೈಟ್, ಯಾಕಂದ್ರೆ ಅಷ್ಟು ಸೂಕ್ತವಾದ ವಾತಾವರಣ ಅಲ್ಲಿ ಸೃಷ್ಟಿ ಆಗ್ತದ್ದನ್ನ ನಾವು ಕಂಡು ಬಂದಿದ್ದೇವೆ. ಈಗ ತೆಂಗಿನ ಗರಿಯಿಂದ ಕಾಂಪೋಸ್ಟ್ ಮಾಡುವಂತಹದ್ದು ಅಥವಾ ಎರೆಗೊಬ್ಬರವನ್ನ ಮಾಡುವಂತಹದ್ದು, ಈ ಹಂತ ಹಂತವಾಗಿ ಹೇಳಿ ಇದನ್ನ ಯಾವ ರೀತಿ ಮಾಡಲಾಗ್ತದೆ, ಇದರಿಂದ ಏನೇನು ಅನುಕೂಲತೆಗಳಿವೆ ಈ ಬಗ್ಗೆ? ಖಂಡಿತವಾಗಿ ಈಗ ನಾವು ತೆಂಗಿನ ಗರಿಯಿಂದ ಎರೆಗೊಬ್ಬರ ಒಂದು ಉತ್ಪಾದನೆ ಮಾಡತಕ್ಕಂಥ ವಿಧಾನ ಏನಪ್ಪಾ ಅಂದ್ರೆ, ಇದು ಒಂದೇ ದಿವಸಕ್ಕೆ ಆಗ್ತಕ್ಕಂಥದ್ದಲ್ಲ. ಸಾಧಾರಣವಾಗಿ ಈಗ ಒಂದು ತೋಟದಲ್ಲಿ ಒಂದು 60-70 ಮರಗಳಿರ್ತವೆ, ಅವು ಏನಾಗ್ತವೆ ಸಾಧಾರಣವಾಗಿ, ಈಗ ಸಾಧಾರಣವಾಗಿ 2 ಸಲ ನಾವು ತೆಂಗಿನಕಾಯಿಯನ್ನ ತೆಗಿತೇವೆ, ಒಂದು ಅಕ್ಟೋಬರ್ ನವೆಂಬರ್ ಸಮಯದಲ್ಲಿ ಮತ್ತಿನ್ನೊಂದು ಫೆಬ್ರವರಿ ಮಾರ್ಚ್ ಸಮಯದಲ್ಲಿ ತೆಗಿತೇವೆ. ಆ ಸಮಯದಲ್ಲಿ ಈ ತೆಂಗಿನಕಾಯಿ ಗರಿಗಳು ಕೃತಕವಾಗಿ ನಾವು ತೆಗೆಯೋದ್ರಿಂದ ಅಲ್ಲಿರ್ತಕ್ಕಂಥ ಪ್ರದೇಶವನ್ನ ಕ್ಲೀನ್ ಮಾಡತಕ್ಕಂಥದ್ದು, ಹೆಡೆಗಳನ್ನ ತೆಗಿತಕ್ಕಂಥದ್ದು, ಅಂತ ಸಂದರ್ಭದಲ್ಲಿ ಆ ಹೆಡೆಗಳನ್ನ ಮತ್ತೆ ತೆಂಗಿನ ಸೀರೆ ಏನಂತ ಕರಿತೇವೆ ಅವನ್ನೆಲ್ಲ ಒಂದು ಕಡೆಗೆ ನಾವು ಗುಡ್ಡೆ ಹಾಕ್ತೇವೆ. ಸೊ ಒಂದು ಪ್ರದೇಶದಲ್ಲಿ ಶೇಖರಣೆ ಮಾಡಬೇಕು. ಆ ಪ್ರದೇಶದಲ್ಲಿ ಶೇಖರಣೆ ಮಾಡತಕ್ಕಂಥದ್ದನ್ನ ವರ್ಷ ಪೂರ್ತಿ ಅದನ್ನ ಒಂದು ಜಾಗಕ್ಕಾದ್ರೂ ತಂದಿಡಬಹುದು, ಇಲ್ಲ ಅದೇ ಪ್ರದೇಶದಲ್ಲಾದ್ರೂ ಕೂಡ ನಾವು ಸಂಗ್ರಹಣೆ ಮಾಡಿ ಇಡ್ತಕ್ಕಂಥದ್ದು. ಆ ಸಂಗ್ರಹಣೆ ಮಾಡಿರ್ತಕ್ಕಂಥ ಗರಿಗಳನ್ನ, ಒಂದು ವರ್ಷದ್ದೇನು ಸಂಗ್ರಹಣೆ ಮಾಡಿರ್ತಕ್ಕಂಥ ಗರಿಗಳನ್ನ ನಾವೇನ್ ಮಾಡಬೇಕು, ಈ ನಾವೇನಂತ ಕರಿತೀವಿ ಅದನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಬೇಕು ಅಂತೀವಿ. ಸಣ್ಣ ಸಣ್ಣ ತುಂಡುಗಳನ್ನ ಹೇಗೆ ಮಾಡಬೇಕು ಅಂದ್ರೆ, ಈಗ ಮಾರುಕಟ್ಟೆಯಲ್ಲಿ ಈಗ ಉದಾಹರಣೆಗೆ ಈಗ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದ್ರೆ ಆ ಯಂತ್ರವನ್ನ ನೋಡಬಹುದು, ಕೊಕೊನಟ್ ಫ್ರಾಂಟ್ಸ್ ಮಿಷಿನ್ ಅಂತ ಇದೆ ಅಥವಾ ಕೊಕೊನಟ್ ಪಲ್ವರೈಸರ್ ಅಂತ ಮಿಷಿನ್ ಇದೆ. ಈ ಕೊಕೊನಟ್ ಫ್ರಾಂಟ್ಸ್ ಮಿಷಿನ್ ಅಂದ್ರೆ ನಮಗೆ ಎಷ್ಟು ಉದ್ದ ಅಂದ್ರೆ ಸಾಧಾರಣವಾಗಿ 2 ಇಂಚು 3 ಇಂಚು 4 ಇಂಚು ನಾವು ಕಟ್ ಮಾಡ್ಲಿಕ್ಕೆ ಅದು ಆಟೋಮೆಟಿಕ್ ಮಿಷಿನ್ ಅಂದ್ರೆ PTO ಆಪರೇಟೆಡ್ ಅಂದ್ರೆ ಒಂದು ಟ್ಯಾಕ್ಟ್ರಿಗೆ ಅಟ್ಯಾಚ್ ಮಾಡಿ ಟ್ಯಾಕ್ಟರ್ ಆಪರೇಟೆಡ್ ಯಾಕೆ ಪ್ರಿಫರ್ ಮಾಡ್ತೀವಿ ಅಂದ್ರೆ, ರೈತರು ಸಾಧಾರಣವಾಗಿ ತಮ್ಮ ತಮ್ಮ ಗದ್ದೆಗಳಲ್ಲಿ ಕರೆಂಟ್ ಫೆಸಿಲಿಟಿ ಸಿಗೋದಿಲ್ಲ ಅಂತ ಈ PTO ಆಪರೇಟೆಡ್ ಅಂದ್ರೆ ಟ್ಯಾಕ್ಟರ್ಗೆ ಮೌಂಟೆಡ್ ಆಪರೇಟೆಡ್ ಆಗಿ ಬೇರೆ ಬೇರೆ ನಿಮ್ಗೆ ಸ್ಪೀಡ್ ಅಂತ ಕರಿತೇವೆ, ಒಂದು 250 RPM 500 RPM ಅಂದ್ರೆ ಒಂದು ನಿಮಿಷಕ್ಕೆ ಅಷ್ಟು ಸಲ ಅದು ಅಷ್ಟು ಸ್ಪೀಡ್ ಅನ್ನು ತಿರುಗ್ತಕ್ಕಂಥದಕ್ಕೆ 10 HP 15 HP 20 HP 25 30 35 HP ಈ ರೀತಿ ವಿವಿಧ ಹಾರ್ಸ್ ಪವರ್ಗಳನ್ನ ಟ್ರ್ಯಾಕ್ಟರ್ ಮುಖಾಂತರ ಪವರ್ ಟಿಲ್ಲರ್ ಮುಖಾಂತರ ಅವನನ್ನ ತುಂಡುಗಳನ್ನ ಮಾಡ್ತಕ್ಕಂಥ ಕೆಲಸಗಳನ್ನ ಮಿಷಿನ್ ಈಗ ಸದ್ಯ ಮಾರುಕಟ್ಟೆಯಲ್ಲಿ ಆಲ್ರೆಡಿ ಲಭ್ಯ ಇದೆ. ಎಲ್ಲಿ ಹೆಚ್ಚಾಗಿ ಸಾಧಾರಣ ಕೇರಳದಲ್ಲಿ ತಮಿಳುನಾಡಲ್ಲಿ ಹೀಗಾಗಿ ತುಂಬಾ ಪ್ರಚಲಿತವಾಗಿದೆ ಈಗ ಆಲ್ರೆಡಿ. ಅದು ನಮ್ಮಲ್ಲಿ ಕೂಡ ಈಗ ಇದನ್ನ ನೋಡಿಕೊಂಡು ತೆಂಗು ಉತ್ಪಾದಕರ ಸಂಘ ಕಾರ್ಕಳದಲ್ಲಿ ಇದೆ, ಅಲ್ಲಿ ಕೂಡ ಈ ಒಂದು ಕೊಕೊನಟ್ ಫ್ರಾನ್ಸ್ ಚಾಪರ್ ಅನ್ನು ಕೂಡ ಈಗ ಆಲ್ರೆಡಿ ಅವರು ಪರ್ಚೇಸ್ ಮಾಡಿದ್ದಾರೆ. ಅದೇ ರೀತಿ ಮುಂದಿನ ದಿವಸಗಳಲ್ಲಿ ನಮ್ಮ ಈ ಕುಂದಾಪುರ ತೆಂಗು ಬೆಳೆಗಾರರು ಉತ್ಪಾದಕರ ಒಂದು ಫೆಡರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಕೂಡ ಪಲ್ವರೈಸರ್ ಮತ್ತೆ ಶ್ರೆಡ್ಡರ್ ಅನ್ನ ತೆಗೆದುಕೊಳ್ಳುವ ಅಂದ್ರೆ ರೈತರಿಗೆ ಇರ್ತಕ್ಕಂಥದ್ದನ್ನ ಅದನ್ನ ಸಣ್ಣ ಸಣ್ಣ ತುಂಡು ಮಾಡಲಿಕ್ಕೆ ಸುಲಭವಾದ ರೂಪ. ಸೊ ಯಾವಾಗ ನಾವು ತುಂಡು ಮಾಡ್ತೇವೆ ಆ ತೆಂಗಿನ ನಾರುಗಳಲ್ಲಿ ಹೆಚ್ಚಿನ ನಾರಾಂಶ ಇದ್ದಿರೋದ್ರಿಂದ ಅದು ಕಳೆಯುವಿಕೆ ಸಾಮರ್ಥ್ಯ ಕಡಿಮೆ ಇರ್ತದೆ. ಸಾಧಾರಣ ಬೇಗ ಕಳೆದಲ್ಲಿ ಲೆಗ್ನಿನ್ ಕಂಟೆಂಟ್ ಅಂತ ನಾವೇನ್ ಕರಿತೀವಿ ಅದು ನಿಧಾನವಾಗಿ ಅದು ಕಳಿತಕ್ಕಂಥದ್ದು. ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಇದನ್ನ ಈ ಕಳಿಸ್ತಕ್ಕಂಥದ್ದು ಅಂದ್ರೆ ಚೆನ್ನಾಗಿ ಕಳಿಸ್ತಕ್ಕಂಥದ್ದಕ್ಕೆ ಒಂದು 6 ತಿಂಗಳವರೆಗೆ ನಾವು ನಿರಂತರವಾಗಿ ಒಂದು ಪ್ರಯೋಗವನ್ನ ಮಾಡಿ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಫ್ ಪ್ರೊಸೀಜರ್ಸ್ ಅಂದ್ರೆ ಇದನ್ನ ಈ ರೀತಿ ಕಳಿಸಿದ್ರೆ ಮಾತ್ರ ನಮಗೆ ಒಳ್ಳೆ ರೀತಿಯಾಗಿ ಗೊಬ್ಬರ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋದನ್ನ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ನ ನಾವು ಡೆವಲಪ್ ಮಾಡ್ಕೊಂಡ್ವಿ ಸಂಶೋಧನೆ ಮುಖಾಂತರ. ಆ ಸಂಶೋಧನೆ ಏನಪ್ಪಾ ಅಂತಂದ್ರೆ ಸಾಧಾರಣವಾಗಿ ತೆಂಗಿನ ಗರಿಗಳನ್ನ ಸಣ್ಣ ಸಣ್ಣ ತುಂಡುಗಳನ್ನ ಮಾಡ್ತಕ್ಕಂಥದ್ದು. ಎಷ್ಟು ಉದಾಹರಣೆಗೆ 1 ಎಕರೆಯಲ್ಲಿ 700-800 ಒಂದ್ ಟನ್ ಇದನ್ನೇನ್ ಮಾಡ್ಬೇಕು ಅಷ್ಟು ಪ್ರಮಾಣಕ್ಕೆ ಒಂದು 40% ನಷ್ಟು ಸಾಧಾರಣ ಅಂದ್ರೆ ನೀವು 1000 kg ತೆಂಗಿನ ಗರಿಗಳನ್ನ ಉಪಯೋಗ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದಕ್ಕೆ ಒಂದು 400 kg ಅಷ್ಟು ಒಂದು ಸಗಣಿ, 400-450 kg ಅಷ್ಟು ಒಂದು ಸಗಣಿ, ಇಷ್ಟು ನಿಮ್ಮ ಇವೆರಡು ಪದಾರ್ಥಗಳು ಇರಬೇಕು. ಇದರೊಟ್ಟಿಗೆ ಭಾರತೀಯ ಸಾವಯವ ಕೃಷಿ ಸಂಸ್ಥೆ ಗಜಿಯಾಬಾದ್ ಇಂದ ಒಂದು ಈ ವೇಸ್ಟ್ ಡಿಕಂಪೋಸರ್ ಅಂದ್ರೆ ವೇಸ್ಟ್ ಅಂದ್ರೆ ಈ ಏನೆಲ್ಲ ಈ ವೇಸ್ಟೇಜ್ ಇರ್ತದೆ ಕೃಷಿ ತ್ಯಾಜ್ಯಗಳನ್ನ ಅವನ್ನ ಕಳಿಸ್ಲಿಕ್ಕೋಸ್ಕರ ಒಂದು ಈ ಮಲ್ಟಿ ಮಿಕ್ಸ್ಚರ್ ಸೂಕ್ಷ್ಮಾಣುಜೀವಿಗಳು ಅದನ್ನ ಒಂದು ಪ್ರಾಡಕ್ಟ್ ಅನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಸುಮಾರು ಪ್ರಚಲಿತವಾಗಿದೆ, ಎಲ್ಲಾ ಕಡೆಗೂ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ತರಬೇತಿಗಳ ಮುಖಾಂತರ ರೈತರಿಗೆ ಪರಿಚಯ ಮಾಡಿಸಿದ್ದೇವೆ, ಅದೇ ರೀತಿ ಟಿವಿ ಮಾಧ್ಯಮ ಮುಖಾಂತರನು ಪರಿಚಯ ಮಾಡಿಸಿದ್ದೇವೆ. ಮತ್ತೆ ಎಲ್ಲಿ ಸಿಗ್ತದೆ ಅನ್ನೋದು ಕೂಡ ನಿಮಗೆ ನಾನು ಅಡ್ರೆಸ್ ಕೂಡ ನಿಮಗೆ ಕೊನೆ ಹಂತದಲ್ಲಿ ನಾನು ಕೊಡ್ತೇನೆ. ಈ ವೇಸ್ಟ್ ಡಿಕಂಪೋಸರ್ ನ ಇಟ್ಕೋಬೇಕು. ಸಿ ಮೊದಲನೇದಾಗಿ ಏನ್ ಮಾಡ್ಬೇಕು, ನಾವು ಈ ವೇಸ್ಟ್ ಡಿಕಂಪೋಸರ್ ಸೂಕ್ಷ್ಮಾಣುಜೀವಿಗಳು ಇದು 30 ಗ್ರಾಮಿನ ಬಾಟಲ್ ಆಗಿರೋದ್ರಿಂದ ಫಸ್ಟ್ ಇದ್ರ ಕಲ್ಚರ್ ಅನ್ನ ರೆಡಿ ಮಾಡ್ಕೋಬೇಕು ನಾವು. ಸೊ ಇದನ್ನ ಕಲ್ಚರ್ ಅನ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂದ್ರೆ ಈ 30 ಗ್ರಾಮಿನ ವೇಸ್ಟ್ ಡಿಕಂಪೋಸರ್ನ ಒಂದು 200 ಲೀಟರ್ ನೀರು ಒಂದು ಡ್ರಮ್ ನಲ್ಲಿ ಅದಕ್ಕೆ 2 kg ಬೆಲ್ಲವನ್ನ ಮಿಶ್ರಣ ಮಾಡ್ಬೇಕು ನಾವು. 2 kg ಬೆಲ್ಲವನ್ನ ಮಿಶ್ರಣ ಮಾಡ್ಬೇಕು. ಆ 2 kg ಬೆಲ್ಲವನ್ನ ಮಿಶ್ರಣ ಮಾಡಿ ಅದಕ್ಕೆ ಇದು ಒಂದು ಬಾಟಲ್ ವೇಸ್ಟ್ ಡಿಕಂಪೋಸರ್ ಅದಕ್ಕೆ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದ್ದನ್ನ ಬೆಳಿಗ್ಗೆ ಮತ್ತು ಸಂಜೆ ನಾವು ಚೆನ್ನಾಗಿ ಅದನ್ನ ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೇಲೆ ಕೆಳಗೆ ಅಥವಾ ಸೈಡು ಈ ರೀತಿ ಚೆನ್ನಾಗಿ ಕಲುಕ್ಬೇಕು, ನೀರನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ನಿಮಗೆ ಒಂದು ಸಾವಯವ ಮೂಲ ರೂಪವಾಗಿರ್ತಕ್ಕಂಥ ಬೆಲ್ಲದಿಂದ ಅತಿ ಬೇಗ ಸೂಕ್ಷ್ಮಾಣುಜೀವಿಗಳು ಮಲ್ಟಿಪ್ಲಿಕೇಶನ್ ಆಗ್ತಕ್ಕಂಥದ್ದು. ಸೊ 5 ದಿವಸದ ನಂತರ ಆ ಸೂಕ್ಷ್ಮಾಣುಜೀವಿ ನಿಮಗೆ ಆದಷ್ಟು ಬೇಗ ಮಲ್ಟಿಪ್ಲೈ ಆಗಿ ಆ ಒಂದು ದ್ರವಣವನ್ನ ಏನ್ ದ್ರವಣ ರೆಡಿ ಆಗ್ತದೆ ಅದನ್ನ 6ನೇ ದಿವಸಕ್ಕೆ ನಾವು ಕಾಂಪೋಸ್ಟ್ ಕಲ್ಚರ್ಗೆ ಬಳಕೆಯನ್ನ ಉಪಯೋಗ ಮಾಡಲಿಕ್ಕೆ ರೆಡಿ ಆಗ್ತದೆ. ಈಗ ಕತ್ತರಿಸಿರುವಂತಹ ಈ ಏನು ತೆಂಗಿನ ಗರಿ ಇದೆ ಅದನ್ನ ಎಷ್ಟು ಪ್ರಮಾಣದಲ್ಲಿ ಹಾಕುವಂತಹದ್ದು, ಮತ್ತೆ ಈ ಜೀವಾಣುವನ್ನ ಮಿಕ್ಸ್ ಮಾಡುವಂತಹದ್ದು, ಸಗಣಿಯನ್ನ ಮಿಕ್ಸ್ ಮಾಡುವಂತಹದ್ದು, ಇದರ ಪ್ರಮಾಣ ಎಲ್ಲ ಹೇಗೆ? ಈಗ ನೀವು ತೆಗೆದುಕೊಳ್ಳೋದಾದ್ರೆ ಒಂದು ತೊಟ್ಟಿ ಅಂದ್ರೆ ಉದಾಹರಣೆಗೆ 1 ಮೀಟರ್ ಆಗಲ್ಲ, 1-5 ಮೀಟರ್ ಉದ್ದ ಅಂತ ತೆಗೆದುಕೊಂಡ್ರೆ ಅದು ಸುಮಾರು 1 ಟನ್ನಷ್ಟು ಅಥವಾ 2 ಟನ್ನಷ್ಟು ಹಿಡಿತದೆ ಅನ್ನೋದಾದ್ರೆ ಮೊದಲಿಗೆ ಆ ತೊಟ್ಟಿಯ ಕೆಳಭಾಗದಲ್ಲಿ ಈ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿರ್ತಕ್ಕಂಥ ತೆಂಗಿನ ಗರಿಗಳನ್ನ ಒಂದು 250-300 kg ನಾವು ಸ್ಪ್ರೆಡ್ ಮಾಡಬೇಕು. ಅದ್ರ ಮೇಲ್ಗಡೆಗೆ ಒಂದು 100 kg ಸಗಣಿಯನ್ನ ಸ್ಪ್ರೆಡ್ ಮಾಡಬೇಕು. 250 kg ಒಂದು 100 kg ಸಗಣಿಯನ್ನ ಸ್ಪ್ರೆಡ್ ಮಾಡಬೇಕು. ಆ ಸ್ಪ್ರೆಡ್ ಮಾಡಿದ್ದಾದ್ಮೇಲೆ ನಾವೇನು ಈ ದ್ರವಣವನ್ನ ರೆಡಿ ಮಾಡ್ಕೊಂಡಿದ್ದೇವಲ್ಲ ವೇಸ್ಟ್ ಡಿಕಂಪೋಸರ್ ದ್ರವಣವನ್ನ ಅದನ್ನ ಅದ್ರ ಮೇಲೆ 50 ಲೀಟರ್ ಪ್ರಮಾಣ, 250 kg ತೆಂಗಿನ ಚೂರು, ಅದ್ರ ಮೇಲ್ಗಡೆಗೆ 100 kg ಸಗಣಿ ಸ್ಪ್ರೆಡ್ ಮಾಡಬೇಕು. ಅದ್ರ ಮೇಲ್ಗಡೆಗೆ ಈ ಒಂದು 50 ಲೀಟರ್ನ ವೇಸ್ಟ್ ಡಿಕಂಪೋಸರ್ ದ್ರಾವಣವನ್ನ ಹಾಕ್ಬೇಕು. ಈ ರೀತಿ 1, 2, 3, 4 ಲೇಯರ್ ಅನ್ನ ಮಾಡ್ತಾ ಬರ್ಬೇಕು. ಹೆಚ್ಚು ಲೇಯರ್ ಮಾಡ್ಬೋದು, ಇಲ್ಲ ಅಂತಲ್ಲ, ಆದ್ರೆ ಅದನ್ನ ಮಿಶ್ರಣ ಮಾಡ್ಲಿಕ್ಕೆ ನಮಗೆ ಅವಕಾಶ ಸಿಗೋದಿಲ್ಲ. ಹಾಗೆ ನಾಲ್ಕು ಲೇಯರ್, ಒಂದು ಟನ್ ಇಂದ ಅಂದ್ರೆ ನಿಮಗೆ ಸರಿ ಸುಮಾರು 3.5-4 ಅಡಿ ಹೈಟ್ ಅಷ್ಟು ನಿಮ್ಗೆ ಬರ್ತದೆ. ಸೊ ಹಾಗಾಗಿ ಈ ರೀತಿ ಹಾಕಿದ ಮೇಲೆ ಮತ್ತೆ ಎರಡನೇ ಲೇಯರ್ 250 ಕೆಜಿ ತೆಂಗಿನ ಚೂರು, ಮತ್ತೆ 100 ಕೆಜಿ ಸಗಣಿ, ಮತ್ತೆ 50 ಲೀಟರ್ ವೇಸ್ಟ್ ಡಿಕಂಪೋಸ್. ಸೊ ಮತ್ತೆ 250 ಕೆಜಿ ತೆಂಗಿನ ಚೂರು, ಮತ್ತೆ 100 ಕೆಜಿ ಸಗಣಿ, ಮತ್ತೆ 50 ಲೀಟರ್ ನಿಮಗೆ ವೇಸ್ಟ್ ಡಿಕಂಪೋಸ್. ಈ ಈ ಒಂದು ದ್ರಾವಣವನ್ನ ಅದ್ರ ಜೊತೆ ರೆಡಿ 6ನೇ ದಿವಸ ಆದ್ಮೇಲೆ ಆ ದ್ರಾವಣವನ್ನ ಹಾಕ್ತಕ್ಕಂಥದ್ದು. ಇದನ್ನ ಹಾಕಿ 3-4 ಪದರಗಳನ್ನ ಹಾಕಿದ್ದಾದ್ಮೇಲೆ 60% ತೇವಾಂಶವನ್ನ ಮೇಂಟೈನ್ ಮಾಡಬೇಕು. ಈಗ ರೈತರಿಗೆ 60% ತೇವಾಂಶ ಅಂದ್ರೆ ಹೇಗಪ್ಪ ಅಂತಂದ್ರೆ, ಸಾಧಾರಣವಾಗಿ ನಾವು ಮಿಷಿನ್ಗೆ ಕೊಟ್ಟಾಗ ತೆಂಗಿನ ಗರಿಗಳು ದೊಡ್ಡದಾಗಿದ್ದಾಗ ತೇವಾಂಶ ಸಾಧಾರಣವಾಗಿ ಒಂದು 70-75% ಇರ್ತದೆ. ಸಣ್ಣ ತುಂಡ ಆದ ತಕ್ಷಣ ಅದು ಬೇಗ ಡ್ರೈ ಆಗ್ತದೆ, ಅದರಲ್ಲಿ ತೇವಾಂಶ ಇರೋದೀಗ. ಅದಕ್ಕೆ ನಾವೇನ್ ಮಾಡ್ಬೇಕು, ಅದನ್ನ ಹೆಂಗೆ ನಾವು ಖಾತ್ರಿ ಪಡಿಸ್ಕೋಬೇಕು 60% ಇದೆ ಅಂದ್ರೆ, ನೀರನ್ನ ಬಿಡ್ತೇವೆ. ಈಗ ನಾನು ಹೇಳಿದಾಗೆ ಒಂದು ತೊಟ್ಟಿಯಲ್ಲಿ ತುಂಬಿಸಿದ್ದಾದ್ಮೇಲೆ ನೀರ್ ಬಿಡ್ತೇವೆ. ನೀರ್ ಬಿಡೋದು ಅಂದ್ರೆ ಸಾಧಾರಣವಾಗಿ ಒಂದು ತೊಟ್ಟಿಗೆ ಕನಿಷ್ಠ ಪಕ್ಷ 40-50 ಲೀಟರ್ನಷ್ಟು ನೀರ್ ಹಾಕಿದ್ರೆ ನಿಮ್ಗೆ 60% ನಿಮ್ಗೆ ತೇವಾಂಶ ಮೇಂಟೈನ್ ಆಗುತ್ತೆ. ಇನ್ನ ಎರಡನೇ ತಂಬ್ರು ಏನಪ್ಪ ಅಂದ್ರೆ, ನೀವು ಹಾಕಿರ್ತಕ್ಕಂತ ಆ ಒಂದು ತ್ಯಾಜ್ಯಗಳ ಮೇಲೆ ನೀರೇನ್ ಹಾಕಿರ್ತಿ ಅದ್ರ ಮೇಲೆ ಕೈ ಇಟ್ಟು ಆ ಪದಾರ್ಥವನ್ನ ಮುಷ್ಟಿಯಲ್ಲಿ ಹಿಡಿದಾಗ ಆ ಮುಷ್ಟಿಯಲ್ಲಿ ನಮಗೆ ಯಾವುದೇ ರೀತಿಯಾಗಿ ತೇವಾಂಶ ಅಥವಾ ಕೆಸರಿನ ಅಂಶ ಹತ್ತಬಾರದು. ಸೊ ಅಲ್ಲಿಗೆ ಅದು 60% ತೇವಾಂಶ ಇರುತ್ತೆ. ಸೊ ಆಗ ಯಾಕೆ ಈ 60% ನಾವು ತೇವಾಂಶವನ್ನ ಮೇಂಟೈನ್ ಮಾಡಬೇಕು ಅಂದ್ರೆ, ಮೊದಲ 15 ದಿವಸದಲ್ಲಿ ಏನಾಗ್ತದೆ, ಈ ತೆಂಗಿನ ಗರಿಗಳಲ್ಲಿ ಇರ್ತಕ್ಕಂತ ಈ ಲಿಗ್ನಿನ್ ಕಂಟೆಂಟ್ ಆಗಿರ್ಬೋದು ಸಗಣಿ ಜೊತೆ ಮಿಶ್ರಣ ಆದಾಗ ಅಲ್ಲಿ ಉಷ್ಣತೆ ಜಾಸ್ತಿ ಆಗಿ ಅಲ್ಲಿ ಆಗಿರ್ತಕ್ಕಂತ ಆವಿ ಅಂಶ ನೀರಿನೊಟ್ಟಿಗೆ ಅಂದ್ರೆ ಹೈಡ್ರೋಜನ್ ಇಲ್ಲ ಆಕ್ಸಿಜನ್, ಸೊ ಆ ನೀರಿನೊಟ್ಟಿಗೆ ಮಿಶ್ರಣವಾಗಿ ಹೋಗ್ಬೇಕು. ಅಲ್ಲಿ ತಂಪಾದ ವಾತಾವರಣವಾಗಿ ಅರೇ ಕಳಿತಕ್ಕಂತ ವಾತಾವರಣ ಸೃಷ್ಟಿಯಾಗ್ಬೇಕು. ನಾವು ಜಾಸ್ತಿ ನೀರ್ ಹಾಕಿದಾಗ ಏನಾಗುತ್ತೆ, ಅಲ್ಲಿ ಸೂಕ್ಷ್ಮಾಣು ಜೀವಿಗಳಿಗೆ ಸಗಣಿಯಲ್ಲಿ ಇರ್ತಕ್ಕಂತ ಸಾವಯವಾಂಶ ಮತ್ತೆ ತೆಂಗಿನಲ್ಲಿ ಇರ್ತಕ್ಕಂತ ಸಾವಯವಾಂಶ ಕೊಳಸ್ಲಿಕ್ಕೆ ಸೂಕ್ತವಾದ ವಾತಾವರಣಗಳು ಇರ್ಬೇಕು. ಉದಾಹರಣೆಗೆ ನಾನು ಹೇಳ್ಬೇಕಂದ್ರೆ, ಯಾವಾಗ್ಲೂ ಈ ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು ಶಿಲೀಂಧ್ರಗಳಾಗಿರ್ಬೋದು, ಉಷ್ಣತೆ ಈ 60-70% ಉಷ್ಣತೆ ಆಧಾರ ಇದ್ದಾಗ ನಮಗೆ ಯಾವಾಗ್ಲೂ ಅದರ ದ್ವಿಗುಣತೆ ಜಾಸ್ತಿ. ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು ಫಂಗಲ್ ಆಗಿರ್ಬೋದು ಅದರ ದ್ವಿಗುಣತೆ ಜಾಸ್ತಿ. ಹಾಗಾಗಿ 60% ಮೇಂಟೈನ್ ಮಾಡೋದ್ರಿಂದ ಆ ಪದರಿನಲ್ಲಿ ಉಷ್ಣತೆ ಜಾಸ್ತಿ ಚೆನ್ನಾಗಿ ಉತ್ಪತ್ತಿ ಆಗ್ತದೆ. ಕೃತಕವಾಗಿ ಉತ್ಪತ್ತಿ ಆಗೋದ್ರಿಂದ ಸೂಕ್ಷ್ಮಾಣು ಜೀವಿಗಳಿಗೆ ಬೇಗ ಸುಲಭ ರೂಪದಲ್ಲಿ ಈ ನಮ್ಮ ಸಗಣಿಯಲ್ಲಿ ಮಿಶ್ರಣ ಆಗಿ ತೆಂಗು ಏನು ಅರ್ಧ ಕಳಿತಕ್ಕಂಶ ಬರ್ತದೆ ಅಲ್ಲಿ ಅದಕ್ಕೆ ಆಹಾರವಾಗಿ ಸಿಗ್ತದೆ. ಇದನ್ನ ನಾವೇನ್ ಮಾಡಬೇಕು, ಮೊದಲ ಒಂದು 20-25 ದಿವಸದವರೆಗೆ ಈ ರೀತಿ 40-45 ಲೀಟರ್ ನೀರಿನಷ್ಟು ನಾವು 1 ಟನ್ಗೆ ಹಾಕ್ತಾ ಬರ್ಬೇಕು. ಅಂದ್ರೆ ಪ್ರತಿ ವಾರಕ್ಕೆ ನೀರು ಹಾಕಬೇಕು, ಹೇಗಿದು? ಪ್ರತಿ ದಿವಸ ಒಂದನೇ ದಿವಸದಿಂದ 25ನೇ ದಿವಸದವರೆಗೆ ಹಾಕ್ಬೇಕು ನಾವು. ಆ ನಂತರ 25ನೇ ದಿವಸದಿಂದ 45ನೇ ದಿವಸದವರೆಗೆ ಅರ್ಧ ಪ್ರಮಾಣ. ಆಮೇಲೆ 45ರಿಂದ 60-70ನೇ ದಿವಸದವರೆಗೆ ಅದರ ಅರ್ಧ ಪ್ರಮಾಣ. ಏನಕ್ಕಂದ್ರೆ ಮೊದಲು ಕಳಿತದೆ ಒಂದು 50%, ಕಳಿತಾದಾದ್ಮೇಲೆ ಅಲ್ಲಿ ಇನ್ನ 30 ದಿವಸ ಆದ್ಮೇಲೆ ನಾವು ಎರೆಹುಳುಗಳನ್ನ ಬಿಡ್ತೇವೆ. ಯಾಕಂದ್ರೆ ಅಲ್ಲಿ ಅರ್ಧ ಕಳಿತಿರ್ತದೆ, ವಾತಾವರಣ ತಂಪಾಗಿರ್ತದೆ, ಅಲ್ಲಿ ಆಲ್ರೆಡಿ ಎರೆಹುಳುಗಳಿಗೆ ಬೇಕಾಗಿರ್ತಕ್ಕಂತ ಒಳ್ಳೆ ಮೃಷ್ಟಾನ್ನ ಭೋಜನ ರೆಡಿ ಆಗಿರ್ತದೆ ಅದನ್ನ ಕಳಿಸ್ಲಿಕ್ಕೆ. ಯಾವಾಗ ಇದು 30-40 ದಿವಸ ಅರ್ಧ ಕಳಿತದಲ್ಲ, ಅವಾಗ 1 ಟನ್ ಅಂದ್ರೆ 1 ಮೀಟರ್ ಸ್ಕ್ವೇರ್ ಅಥವಾ 1 ಮೀಟರ್ ಕ್ಯೂಬ್ ಏರಿಯಾಗೆ, ಸಾರಿ 1 ಮೀಟರ್ ಸ್ಕ್ವೇರ್ ಅಲ್ಲ, 1 ಮೀಟರ್ ಕ್ಯೂಬ್ ಅಂದ್ರೆ 1,000 ಕೆಜಿಗೆ 250-300 ಗ್ರಾಂನಷ್ಟು ನಾವು ಎರೆಹುಳುಗಳನ್ನ ಬಿಡ್ಬೇಕು. ಅದನ್ನೇನ್ ಕೆಳಗಡೆಗೆ ಅಂತಿಲ್ಲ, ಮೇಲ್ಗಡೆಗೆ ಬಿಟ್ರೆ ಸಾಕು ತಾನು ಆಹಾರವನ್ನು ಹುಡುಕೊಂಡು ಅದಕ್ಕೆ ಕೆಳ ಪದರದಲ್ಲಿ ಹೋಗ್ತದೆ. ಯಾವಾಗ ಇದು 40 ದಿವಸಕ್ಕೆ ಎರೆಹುಳುಗಳು ಬಿಡ್ತೇವೆ, ಅಲ್ಲಿಂದ 40 ದಿವಸದವರೆಗೆ ನೀರಿನ ಪ್ರಮಾಣವನ್ನ 50% ಮಾಡ್ತಾ ಬರ್ಬೇಕು. ಯಾಕಂದ್ರೆ ನೀರಿನ ಪ್ರಮಾಣ ಜಾಸ್ತಿ ಆಯ್ತು ಅಂದ್ರೆ ಎರೆಹುಳುಗಳಿಗೆ ಅಲ್ಲಿ ಒಳಗಡೆಗೆ ತಂಪಾದ ವಾತಾವರಣದ ಅಲ್ಲದೆ ಅಲ್ಲಿ ಏನಾಗ್ತದೆ, ಸಫೋಕೇಶನ್ ಅಂದ್ರೆ ನೀರಿನ ಪ್ರಮಾಣ ಜಾಸ್ತಿ ಆಗಿ ಅಲ್ಲಿ ಕಳೆಯೋದಕ್ಕಿಂತ ಕೊಳಲಿಕ್ಕೆ ಪ್ರಾರಂಭವಾಗ್ತದೆ, ಎರೆಹುಳುಗಳು ಬದುಕೋದಿಲ್ಲ. ಸೊ ಈ ರೀತಿಯಾಗಿ ಮೊದಲ 30, ಆಮೇಲೆ 15 ದಿವಸ, ಮತ್ತೆ 30 ದಿವಸ, ಈ ರೀತಿಯಾಗಿ ನೀರುಗಳನ್ನ ಡಿವೈಡ್ ಮಾಡಿ ಹಾಕೋದ್ರಿಂದ ಒಂದು 90 ದಿವಸದಲ್ಲಿ ಉತ್ಕೃಷ್ಟವಾದ ಎರೆಗೊಬ್ಬರ ನಮಗೆ ಉತ್ಪತ್ತಿ ಆಗ್ತವೆ ತೆಂಗಿನ ನಾರಿನಿಂದ. ಈಗ ಈ ಕೃಷಿ ತ್ಯಾಜ್ಯವನ್ನು ಹಾಕಿದ ನಂತರ ಅದಕ್ಕೆ ಏನಾದರೂ ಮುಚ್ಚಿಗೆ ಏನಾದರೂ ಬೇಕಾಗ್ತದ? ಸಾಧಾರಣವಾಗಿ ಎರೆಹುಳುಗಳನ್ನ ನಾವು ಬಿಡೋದಾಗ್ಲಿ ಸೂಕ್ಷ್ಮಾಣು ಜೀವಿಗಳನ್ನ ಎಲ್ಲೆಲ್ಲೇ ಉಪಯೋಗ ಮಾಡ್ತೀವಿ ಅಲ್ಲಿ ಖಂಡಿತವಾಗಿ ಮೇಲೆ ನಮಗೆ ಮುಚ್ಚಿಗೆಯ ಅವಶ್ಯಕತೆ ಇದೆ. ಏಕಂದ್ರೆ ನೆರಳು ಹೆಚ್ಚು ಇದ್ದಷ್ಟು ಅದರ ತನ್ನ ಕಾರ್ಯ ಚಟುವಟಿಕೆಗಳನ್ನ ಜಾಸ್ತಿ ಮಾಡ್ತದೆ. ಸೊ ಆ ಉದ್ದೇಶದಿಂದ ಮುಚ್ಚಿಗೆ ಇದ್ದಷ್ಟು ತುಂಬಾ ಒಳ್ಳೇದು. ಆಮೇಲೆ ಇಲಿ ಹೆಗ್ಗಣಗಳ ಕಾಟ ಆಗ್ಬೋದು, ಇರುವೆಗಳ ಕಾಟ ಆಗ್ಬೋದು, ಇಂತ ಸಮಸ್ಯೆ ಬರ್ತದ? ಸಮಸ್ಯೆಗಳು ಖಂಡಿತ ಬರ್ತದೆ. ಆ ಒಂದು ದೃಷ್ಟಿಯಿಂದ ನೋಡೋದಾದ್ರೆ ನಾವೇನು ಆ ತೊಟ್ಟಿಯನ್ನ ಅಥವಾ ಒಂದು ಪ್ರದೇಶದಲ್ಲಿ ತುಂಬಿದಾಗ ಅದರ ಸುತ್ತಲೂ ಒಂದು ಸಣ್ಣ ಒಂದು 1/4 ಅಡಿಯಷ್ಟು ಒಂದು ಗುಂಡಿಯನ್ನ ತೆಗೆದು ಅಲ್ಲಿ ನೀರನ್ನ ನಿಲ್ಲಿಸ್ತಕ್ಕಂತ ವ್ಯವಸ್ಥೆಯನ್ನ ಮಾಡಬೇಕು. ಆ ನೀರನ್ನ ನಿಲ್ಲಿಸಬೇಕು. ಆ ನಿಲ್ಲಿಸಿದ ನೀರಿಗೆ ನಮ್ಮ ಲೋಕಲ್ ಪ್ರಾಕ್ಟೀಸ್ ಈ ವೇಸ್ಟ್ ಆಯಿಲ್ ಸಿಗ್ತದೆ ಅಥವಾ ಗೇರೆಣ್ಣೆ ಆಯಿಲ್ ಸಿಗ್ತದೆ ಆ ನೀರಿನಲ್ಲಿ ಹಾಕ್ಬೇಕು. ಆ ಸ್ಮೆಲ್ಲಿಗೆ ಅಲ್ಲಿ ನಿಮಗೆ ಸೊಳ್ಳೆಗಳಾಗಿರ್ಬೋದು ಅಥವಾ ಇರುವೆಗಳಾಗಿರ್ಬೋದು ಯಕ್ಕಣಗಳಾಗಿರ್ಬೋದು ಇವ್ಯಾವೂ ಹತ್ತಿರಕ್ಕೆ ಬರೋದಿಲ್ಲ. ಆಮೇಲೆ ಪಕ್ವವಾದಂತಹ ಗೊಬ್ಬರದ ಗುಣಲಕ್ಷಣಗಳು ಹೇಗಿರ್ತವೆ, ಯಾವಾಗ ಅದು ಸಿದ್ಧವಾಗ್ತವೆ ಅಂತ ಗೊತ್ತಾಗ್ತದೆ? ಈಗ ತೆಂಗಿನ ಒಂದು ಗರಿಯಿಂದನೇ ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡೋದಾದ್ರೆ ಈಗ ನಮ್ಮ ಕೇಂದ್ರದಲ್ಲೇ ಮಾಡಿದ್ದೇವೆ, ಸುಮಾರು ರೈತರುಗಳ ತರಬೇತಿ ಈಗ ಆಲ್ರೆಡಿ ಅವರು ಕೂಡ ಮಾಡ್ತಾ ಇರೋದ್ರಿಂದ 90 ದಿವಸದಲ್ಲಿ ಉತ್ಕೃಷ್ಟವಾದ ತೆಂಗಿನ ಗರಿಗಳ ಗೊಬ್ಬರ ರೆಡಿ ಆಗ್ತದೆ. ಇದು ನೋಡ್ಲಿಕ್ಕೆ ನಿಮಗೆ ಮಾರುಕಟ್ಟೆಯಲ್ಲಿ ಟೀ ಪೌಡರ್ ತರ ಆಗುತ್ತೆ. ಟೀ ಪೌಡರ್ ತರ ಆಗೋದ್ರಿಂದ ಇದರ ಒಂದು ಪೋಷಕಾಂಶ ಅತಿ ಹೆಚ್ಚು. ನಮ್ಮ ಲ್ಯಾಬೊರೇಟರಿಯಲ್ಲಿ ನಾವು ಅನಾಲಿಸಿಸ್ ಮಾಡಿದಾಗ ಸಾರಜನಕ 1.2%, ರಂಜಕ 0.8-0.9%, ಪೊಟಾಶಿಯಂ 2-2.3%, ಇಷ್ಟು ಪ್ರಮಾಣ ಕಂಡು ಬಂದಿರೋದ್ರಿಂದ ಇದು ಉತ್ಕೃಷ್ಟವಾಗಿ ಬೇರೆ ಸಾವಯವ ಒಂದು ಪದಾರ್ಥಕ್ಕಿಂತ ತೆಂಗಿನ ಗರಿಗಳ ಸಾವಯವ ಪದಾರ್ಥಗಳು ಅತಿ ಹೆಚ್ಚಾಗಿ ನಾವು ಕಂಡು ಬರ್ತದೆ. ಆಮೇಲೆ ಕೃಷಿ ವಿಶ್ವವಿದ್ಯಾನಿಲಯ ಶಿವಮೊಗ್ಗದ ವತಿಯಿಂದ ಇದಕ್ಕೊಂದು ಬ್ರ್ಯಾಂಡ್ ಹೆಸರನ್ನು ಕೂಡ ಕೊಟ್ಟಿದ್ದೀರಿ ನೀವು? ಹೌದು, ಖಂಡಿತವಾಗಿ. ನಾವು ಈಗ ಕಳೆದ 2018ರಲ್ಲಿ ಕರ್ನಾಟಕ ಸರ್ಕಾರದ ವಿನೂತನ ಕಾರ್ಯಕ್ರಮಗಳ ಅಡಿಯಲ್ಲಿ ನಾವು ಇದನ್ನೊಂದು ಪ್ರಾಜೆಕ್ಟ್ ಮಾಡೆಲ್ ತೆಗೆದುಕೊಂಡು ರೈತರಿಗೆ ನಾವು ಇದನ್ನ ನಮ್ಮ ಮೂಲ ತೆಂಗಿನ ಪ್ರದೇಶ ಆಗಿರೋದ್ರಿಂದ 2018ರಲ್ಲಿ ನಾವು ಇದನ್ನ ಪ್ರಾರಂಭ ಮಾಡಿ ಈಗಾಗಲೇ ನಾವು ಸರಿಸುಮಾರು ಒಂದು 12 ಬ್ಯಾಚ್ ಟ್ರೈನಿಂಗ್ ಅನ್ನ ರೈತರಿಗೆ ಕೊಟ್ಟಿದ್ದೇವೆ. ಪ್ರತಿ ಬ್ಯಾಚ್ ಅಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂದ್ರೆ ರೈತರಿಗೆ ಆ ಯಾವ ರೀತಿ ಕಟ್ ಮಾಡಬೇಕು, ಯಾವ ರೀತಿ ಫಿಲ್ ಮಾಡಬೇಕು, ಯಾವ ರೀತಿ ಕಾಂಪೋಸ್ಟ್ ಆಗ್ತದೆ ಎಲ್ಲದನ್ನು ಒಂದು 12 ಬ್ಯಾಚ್ ನಾವು ಈಗ ಆಲ್ರೆಡಿ ತರಬೇತಿಗಳನ್ನ ನಾವು ಕೊಟ್ಟಿದ್ದೇವೆ. ಪ್ರತಿ ಬ್ಯಾಚ್ ನಲ್ಲಿ ಕೂಡ ನಮಗೆ 40-45 ಜನ ರೈತರು ಭಾಗವಹಿಸಿದ್ದಾರೆ ನಮ್ಮ ಜಿಲ್ಲೆಯಾದ್ಯಂತ. ಅದೇ ರೀತಿ ಹೊರಾಂಗಣದಲ್ಲಿ ಕೂಡ ಅಂದ್ರೆ ಅಲ್ಲೇ ನಾವು ಮಿಷಿನ್ ಅನ್ನ ತೆಗೆದುಕೊಂಡೋಗಿ ರೈತರ ತಾಕುಗಳಲ್ಲೇ ತೆಗೆದುಕೊಂಡೋಗಿ ಅದನ್ನ ಚಾಪಿಂಗ್ ಮಾಡಿ ಅಲ್ಲೇ ಕಾಂಪೋಸ್ಟಿಂಗ್ ಕೂಡ ಅದೇ ರೀತಿ ಒಂದು 6-7 ಹೊರಾಂಗಣ ತರಬೇತಿಗಳನ್ನು ಕೂಡ ನಾವು ರೈತರಿಗೆ ಮಾಡಿದ್ದೇವೆ. ಸೊ ಅದು ಮಾಡಿದ ಆದ್ಮೇಲೆ ಈಗ ನಮ್ಮಲ್ಲಿ ಮಾಡಿರ್ತಕ್ಕಂಥದ್ದು, ಯಾಕಂದ್ರೆ ನಮ್ಮ ಕೃಷಿ ಕೇಂದ್ರದಲ್ಲೇ ಈಗಾಗಲೇ 550 ತೆಂಗಿನ ಮರಗಳು ಇರೋದ್ರಿಂದ ನಮ್ಮಲ್ಲೇ ಸಾಕಷ್ಟು ನಮಗೆ ಗರಿಗಳು ಸಿಗ್ತವೆ ಕಾಂಪೋಸ್ಟ್ ಮಾಡ್ಲಿಕ್ಕೆ. ಆ ಕಾಂಪೋಸ್ಟ್ ಮಾಡಿದ್ದನ್ನ ನಾವೇನ್ ಮಾಡಿದ್ವಿ, ಅದಕ್ಕೆ ಎನ್ರಿಚ್ ಮಾಡಿದ್ವಿ. ಅಂದ್ರೆ ಈಗ ಒಂದು ಉತ್ಪನ್ನ ರೆಡಿ ಆದ್ಮೇಲೆ ಅದಕ್ಕೆ ಮೌಲ್ಯವರ್ಧನೆಯನ್ನ ಕೊಡ್ತಕ್ಕಂಥದ್ದು. ಏನಪ್ಪ ಇದು ಮೌಲ್ಯವರ್ಧನೆ ಅಂದ್ರೆ, ಉದಾಹರಣೆಗೆ ನಮ್ಮ ಕರಾವಳಿಯಲ್ಲಿ ಮಣ್ಣಿನ ರಸಸಾರ ಉಳಿ ಅಂಶ ಇರೋದ್ರಿಂದ ಮಣ್ಣಿನಲ್ಲಿ ರಂಜಕದ ಅಂಶ ಹೆಚ್ಚಿದೆ, ಗಿಡಗಳಿಗೆ ಸಿಗ್ತಾ ಇಲ್ಲ. ಸಾರಜನಕದ ಅಂಶ ಗಾಳಿಯಲ್ಲಿ ಹೆಚ್ಚಿದೆ, ಗಿಡಗಳಿಗೆ ಸಿಗ್ತಾ ಇಲ್ಲ. ಸೊ ಆ ಒಂದು ಮೂಲ ಉದ್ದೇಶ. ಇನ್ನೊಂದು, ಮಳೆ ಬಂದಾಗ ಹೆಚ್ಚಾಗಿ ನಮಗೆ ಶಿಲೀಂಧ್ರಗಳಿಂದ ರೋಗಗಳು ಬರ್ತಾ ಇದ್ದಾವೆ, ಹಾಗಾಗಿ ಅಲ್ಲಿ ಉಪಯುಕ್ತವಾದಂತಹ ಶಿಲೀಂಧ್ರಗಳ ಸಂಖ್ಯೆ ಕಡಿಮೆ ಆಗಿದೆ. ಸೊ ಈ ಒಂದು ದೃಷ್ಟಿಕೋನದಿಂದ ನಾವೇನ್ ಮಾಡಿದ್ವಿ, ಉತ್ಪಾದನೆ ರೆಡಿ ಆದ್ಮೇಲೆ ತೆಂಗಿನ ಒಂದು ಎರೆಹುಳು ಗೊಬ್ಬರ ಉತ್ಪಾದನೆ ಆದ್ಮೇಲೆ 1 ಟನ್ನಿಗೆ ನಾವು 2-3 ಕೆಜಿಯಷ್ಟು ಮಲ್ಟಿ ಮೈಕ್ರೋ ಬಿಯಲ್ ಆರ್ಗ್ಯಾನಿಸಮ್ ಅಂದ್ರೆ ಸಾರಜನಕವನ್ನ ಗಾಳಿಯಲ್ಲಿ ಸ್ಥಿರೀಕರಿಸಿ ಗಿಡಗಳಿಗೆ ಕೊಡ್ತಕ್ಕಂತ ಸೂಕ್ಷ್ಮ ಜೀವಿಗಳನ್ನ ಆಡ್ ಮಾಡಿದ್ವಿ, ಮತ್ತೆ ರಂಜಕವನ್ನ ಭೂಮಿಯಲ್ಲಿ ಇರ್ತಕ್ಕಂಥದ್ದನ್ನ ಕರಗಿಸಿ ನಾವು ಕೊಡ್ತಕ್ಕಂಥದ್ದು, ಕೆಮೊಬಲೈಸರ್ ಅಂದ್ರೆ ಪೊಟ್ಯಾಷಿಯಂ ಅನ್ನ ಗಿಡಗಳಿಗೆ ಸಪ್ಲೈ ಮಾಡ್ತಕ್ಕಂಥದ್ದು, ಈ ರೋಗ ನಿರೋಧಕ ಶಕ್ತಿಗಳನ್ನ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಆಡ್ ಮಾಡಿರ್ತೀವಿ. ಏನ್ ಕೆಲಸ ಮಾಡುತ್ತಂದ್ರೆ ಅಲ್ಲಿ ನಮಗೆ ರೆಡಿ ಒಂದು ಸಾವಯವ ಪದಾರ್ಥ ಗಿಡಗಳಿಗೆ ಸಿಗೋದಲ್ದಲ್ಲಿ ಪೋಷಕಾಂಶದ ಒಟ್ಟಿಗೆ ಆ ಇನ್ನುಳಿದಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಮಣ್ಣಿನಲ್ಲಿ ಕೃತಕವಾಗಿ ಸೇರಿಸಿ ಅವುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ಈ ರೀತಿಯಾಗಿ ನಾವು ಹೆಜ್ಜೆಯನ್ನ ಇಟ್ಟು ಸಾವಯವವಾಗಿ ರೈತರು ಯಾರೆಲ್ಲ ಮಾಡ್ತಿದ್ದಾರೆ, ಸೊ ಈಗ ಸೂಕ್ಷ್ಮಣ ಜೀವನ ಸೇರಿಸಿ ಅಂದ್ರೆ ಅದು ಆಗೋದಿಲ್ಲ ಸಾಧಾರಣವಾಗಿ. ಈ ರೀತಿಯಾಗಿ ನಾವು ಗೊಬ್ಬರದ ಮುಖಾಂತರ ಅಂದ್ರೆ ಎರೆಗೊಬ್ಬರ ಆಗಿರ್ಬೋದು, ತೆಂಗಿನ ಗರಿ ಗೊಬ್ಬರ ಆಗಿರ್ಬೋದು, ಕೃಷಿ ತ್ಯಾಜ್ಯ ಗೊಬ್ಬರ, ಇವಕ್ಕೆ ನಾವು ಮೌಲ್ಯವರ್ಧನೆಯನ್ನ ಸೇರಿಸಿ ನಮ್ಮ ವಿಶ್ವವಿದ್ಯಾಲಯ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಸಹ್ಯಾದ್ರಿ ಅಂತ ಹೇಳಿ ನಾವು ಯಾವುದೇ ಒಂದು ಉತ್ಪನ್ನವನ್ನು ಬಿಡುಗಡೆ ಮಾಡಿದ್ರೆ ಸಹ್ಯಾದ್ರಿ ಅನ್ನೋ ಒಂದು ಹೆಸರಿನಲ್ಲಿ ಬಿಡುಗಡೆ ಮಾಡುತ್ತೆ. ಯಾಕಂದ್ರೆ ನಾವು ಸಹ್ಯಾದ್ರಿಯ ತಪ್ಪಲಿನಲ್ಲಿ ವಿಶ್ವವಿದ್ಯಾನಿಲಯ ಇರೋದ್ರಿಂದ ಸಹ್ಯಾದ್ರಿ ಅಂತ ಅದಕ್ಕೆ ಮುಂಚೆ ಅದರ ನಂತರ ನಮ್ಮ ಉತ್ಪನ್ನಗಳ ಹೆಸರುಗಳನ್ನು ನೀಡ್ತೀವಿ. ಹಾಗಾಗಿ ಇವತ್ತಿಗೂ ಕೂಡ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಮಾಡಿದ್ರು ಕೂಡ ಸಹ್ಯಾದ್ರಿ ಜೀವಾಣುಯುಕ್ತ ಎರೆಗೊಬ್ಬರ ನಿಮಗೆ ಮಾರುಕಟ್ಟೆಗೆ ಲಭ್ಯ ಇದೆ, ರೈತರು ಬಂದು ಅದನ್ನ ತೆಗೆದುಕೊಳ್ಬಹುದು. ಇದರ ಉಪಯೋಗದ ಬಗ್ಗೆ ಹೇಳಿ, ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು, ಉಪಯೋಗಿಸುವಂತಹ ವಿಧಾನ ಹೇಗೆ? ಖಂಡಿತವಾಗಿ ಈಗ ಸಾಧಾರಣವಾಗಿ ನಮ್ಮಲ್ಲಿ ಈಗ ನಾವು ಅದನ್ನ ಅಲ್ಪ ಪ್ರಮಾಣದಲ್ಲಿ ಅಂದ್ರೆ ನಮ್ಮಲ್ಲಿ ಈಗ ಮನೆ ಒಂದಿಗೆ ತೆಗೆದುಕೊಂಡ್ರೆ ನಾವು ಅದನ್ನ ಈಗ ಬ್ಯಾಗಿಂಗ್ ಮಾಡಿ 5 kg ಬ್ಯಾಗಿಂಗ್ ಅನ್ನ ರೆಡಿ ಮಾಡಿದ್ದೇವೆ ರೈತರಿಗೆ. ಒಂದು 20 rupees kg ಹಂಗೆ ಅದಕ್ಕೆ ಎನ್ರಿಚ್ಡ್ ಮೈಕ್ರೋ ಆರ್ಗಾನಿಸಮ್ಸ್ ಇರೋದನ್ನ ಮಾಡಿದ್ದೇವೆ. ನಮ್ಮ ಮೇನ್ ಟಾರ್ಗೆಟ್ ಏನಪ್ಪಾ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ರೈತರಿಗೆ ಅವಕಾಶ ಇದೆ. ನಾವು ಅಂತ ರೈತರುಗಳಿಗೆ ಈ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆ ಎನ್ನೋದನ್ನ ಮೂಲ ಉದ್ದೇಶದಿಂದ ತರಬೇತಿ ಮುಖಾಂತರ ಮಾಡಿ ತೋರಿಸ್ತಾ ಇದ್ದೆ. ಈಗ ಸಿಟಿಯಲ್ಲಿ ಅಥವಾ ಮನೆ ಮುಂದ್ಗಡೆಗೆ ನಮಗೊಂದೆರಡು ತೆಂಗಿನ ಮರ ಇದೆ, ನಾನು ಒಂದು ನನ್ನ ಕೈತೋಟ ಮಾಡ್ತಾ ಇದ್ದೇನೆ ಮನೆಯಲ್ಲಿ ತರಕಾರಿಗಳನ್ನ ಬೆಳೆಸ್ತಕ್ಕಂಥದ್ದು, ನನ್ನ ಮನೆಯಲ್ಲಿ ಒಂದು 10 ಕಾಳುಮೆಣಸಿನ ಗಿಡ ಇದೆ. ಸೊ ಈ ರೀತಿ ಇದ್ದಾಗ ಪ್ರತಿ ಬಹುವಾರ್ಷಿಕ ಬೆಳೆ ಅಡಿಕೆ ಅಥವಾ ತೆಂಗು ಆಗಿದ್ರೆ ತೆಂಗಿಗೆ 2-2.5 kg ಒಂದು ಮರಕ್ಕೆ ನಾವು ಹಾಕ್ಬೇಕಾಗ್ತದೆ. ಸಾಧಾರಣವಾಗಿ ಈ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಏನ್ ಬುಡ ಬಿಡಿಸ್ತೀವಿ ಆ ಸಮಯದಲ್ಲಿ ಇದನ್ನಿಷ್ಟು ಹಾಕಿದ್ರೆ ಸಾಕು ಪ್ರತಿ ವರ್ಷ. ಅಡಿಕೆಗಾದ್ರೆ ಪ್ರತಿ ಅಡಿಕೆ ಮರಕ್ಕೆ 1 kg ನಾವು ಹಾಕ್ತೇವೆ. ತರಕಾರಿಯನ್ನು ಮಾಡೋದಾದ್ರೆ ನೀವು ತರಕಾರಿ ಜಾಗ ಉದಾಹರಣೆಗೆ 1 cent ಇದೆ ಅಂತ ಇಟ್ಕೊಂಡ್ರೆ 1 cent ನೀವು 1-1.5 kg ಪ್ರಮಾಣ ಇದ್ರೆ ಸಾಕು 1 cent. ಸೊ ಈ ಪ್ರಮಾಣದ ಮೇಲೆ ನಾವು ಈ ಒಂದು ಜೀವಾಣುಯುಕ್ತ ತೆಂಗಿನ ಗರಿ ಎರೆಗೊಬ್ಬರವನ್ನು ನಾವು ಉತ್ಪಾದನೆ ಬಳಕೆ ಮಾಡಲಿಕ್ಕೆ ಖಂಡಿತವಾಗಿ ಅವಕಾಶ. ಬಹಳ ಸಂತೋಷ ಡಾಕ್ಟರ್ ಎನ್ ಇ ನವೀನ್ ಅವರೇ. ತೆಂಗಿನ ಗರಿಯಿಂದ ಎರೆಗೊಬ್ಬರವನ್ನು ತಯಾರು ಮಾಡುವಂತಹ ವಿಧಾನ ಹಾಗೂ ಅದರ ಒಂದು ಬಳಕೆ ವಿಧಾನದ ಬಗ್ಗೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಅಂಗಸಂಸ್ಥೆಯಾಗಿ KVKO ಕೆಲಸ ಮಾಡ್ತಾ ಇದೆ, ಅಲ್ಲಿ ನಡೆದಿರುವಂತಹ ಒಂದು ಸಂಶೋಧನೆಯ ಫಲಿತಾಂಶದ ಬಗ್ಗೆ ಸಾಕಷ್ಟು ವಿವರವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತೆಂಗಿನ ಗರಿಯಿಂದ ಎರೆಗೊಬ್ಬರ ತಯಾರಿಯ ಕುರಿತು ಬ್ರಹ್ಮಾವರದ ವಿಷಯ ತಜ್ಞರಾದ ಡಾಕ್ಟರ್ ಎನ್ ಇ ನವೀನ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ್ ನ ಛುಯೆ ಆಪಸ್ ಮೇ 2 feet ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ 2 feet ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೆ ಛೋಡನಾ ನಹಿ ಹೈ ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ 2 feet ಕಿ ದೂರಿ ಬನಾಯೆ ರಖೆ ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನ ಕರೆ ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ ಬುವಾಯಿ ಕಟಾಯಿ ಏವಂ ಮಳಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೆ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹಿ ಕಂಬೈನ್ ಹಾರ್ವೆಸ್ಟರ್ ಥ್ರೆಷರ್ ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೆ ಪಹಲೆ ಸಾಫ್ ಕರೆ ಮಶೀನೋ ಕೆ ಇಸ್ತೇಮಾಲ್ ಸೆ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬುನ್ ಸೆ ಸಾಫ್ ಕರೆ ವಾಹನೋ ಬೋರಿಯೋ ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭಿ ಖಾಸ್ ಧ್ಯಾನ್ ದೆ ಖರೀದ್ ಕೇಂದ್ರ ಪರ್ ಆನೆ ಸೆ ಪಹಲೆ ಕಿಸಾನೋ ಏವಂ ಶ್ರಮಿಕೋ ಕಿ ಜಾಂಚ್ ಖರೀದ್ ಕೇಂದ್ರೋ ಪರ್ ಭೀಡ್ ನಾ ಲಗಾಯೆ ಏವಂ ಕಿಸಾನೋ ಕೋ ಬಾರಿ ಬಾರಿ ಸೆ ಬುಲಾಯೆ ಗೋದಾಮೋ ಪರ್ ಖರೀದಿ ಹುಯಿ ಫಸಲ್ ಕೋ ಲೇನೆ ಮೇ ಶೀಘ್ರತಾ ಕರೆ ತಾಕಿ ಕಿಸಾನೋ ಏವಂ ಶ್ರಮಿಕೋ ಕೋ ರುಕ್ನಾ ನಾ ಪಡೆ कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें, तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ರೈತ ಮಿತ್ರರೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ನ್ಯೂ ಆಲ್ಗಿ ಫಾಲಿಯರ್ ಸ್ಪ್ರೇ, ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಕಾರ್ಯಕ್ರಮ, ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ನಂತರ ಮಹಿಳಾ ವಾಣಿ, ರೈತ ಮಹಿಳೆ ಸಂಸ್ಥಾನದ ಮಂಜುಳಾ ಕಾರಂತ್ ಅವರೊಂದಿಗಿನ ಸಂದರ್ಶನ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 49,000-51,000 ರೂಪಾಯಿ, ಹೊಸ ಅಡಿಕೆ 43,000-46,500 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 26,000-30,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲಿಗೆ 7,800-11,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000-18,000 ರೂಪಾಯಿ, ಎರಡನೇ ವರ್ಗದ್ದು 1,015,000-16,000 ರೂಪಾಯಿ, ಸ್ಥಳೀಯ ಗಿರಣಿ ಅಕ್ಕಿ ಕ್ವಿಂಟಾಲ್ಗೆ 2,400-2,850 ರೂಪಾಯಿ, ಕಟ್ ಸಾಂಬಾರ್ 2,200-2,850 ರೂಪಾಯಿ, ಐಆರ್8 ಕ್ವಿಂಟಾಲ್ಗೆ 2,300-2,700 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 1,750-1,850 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 3,600-3,900 ರೂಪಾಯಿ, ಕೆಂಪು ಬೆಲ್ಲ 3,400-3,600 ರೂಪಾಯಿ, ಕಪ್ಪು ಬೆಲ್ಲ 4,000-4,200 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲ್ಗೆ 22,000-25,000 ರೂಪಾಯಿ, ಕಾಳುಮೆಣಸು 38,000-40,000 ರೂಪಾಯಿ, ಕಚ್ಚಾ ಗೇರುಬೀಜ ಕ್ವಿಂಟಾಲ್ಗೆ 10,000-11,000 ರೂಪಾಯಿ, ಮೈಸೂರು ಬಾಳೆ ಕ್ವಿಂಟಾಲ್ಗೆ 1,700-2,000 ರೂಪಾಯಿ, ಕದಳಿ 2,400-2,600 ರೂಪಾಯಿ, ಗಾಳಿ 1,600-1,800 ರೂಪಾಯಿ, ನೇಂದ್ರ ಬಾಳೆ 2,400-3,200 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಎಂ ವೆಂಕಟೇಶ್ ಕುಮಾರ್ ಅವರು ಹಾಡಿರುವ ವ್ಯಾಸರಾಯರ ಭಕ್ತಿ ರಚನೆಯೊಂದನ್ನು ಕೇಳೋಣ. ಪ್ರಕೃತಿಯನ್ನು ಬಿಡಿಸಿ ಚಂದ ಜ್ಞಾನವ ನಿತ್ತು ಮಂದಮತಿಯನ್ನು ಬಿಡಿಸಿ ಚಂದ ಜ್ಞಾನವ ನಿತ್ತು ಇಂದಿರೇಶನ ಪಾದ ಹೊಂದಿ ಪತರದಿ ಇಂದಿರೇಶನ ಪಾದ ಹೊಂದಿ ಪತರದಿ ಸುಂದರ ಮುಖ